ಕಲ್ಲಹಂಶ, ಮಂಗಳ, ಮುಕ್ತಿ ಮತ್ತು ಬಿಳಿ ಮುಕ್ತಿ ತಳಿಗಳನ್ನು ಜುಲೈ 1ನೇ ವಾರದಿಂದ ಆಗಸ್ಟ್ 2ನೇ ವಾರದವರೆಗೆ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದ ಕಾಲ ಇದೆ. ಇನ್ನು ಆಗಸ್ಟ್ 1ನೇ ವಾರದಿಂದ ಸೆಪ್ಟೆಂಬರ್ 3ನೇ ವಾರದವರೆಗೂ ಕೂಡ ನಾಟಿಯನ್ನು ಮಾಡಲಿಕ್ಕೆ ಯೋಗ್ಯವಾದ ಕಾಲ ಇದೆ. ಈ ತಳಿಗಳು 110ರಿಂದ 135 ದಿನಗಳಲ್ಲಿ ಕಟಾವಿಗೆ ಬರತಕ್ಕಂಥ ತಳಿಗಳಾಗಿದ್ದು ಸುಮಾರು 24ರಿಂದ 26 ಕ್ವಿಂಟಲ್ 1 ಎಕರೆಗೆ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಇನ್ನು ಇದರ ಜೊತೆಗೆ ಹೈಬ್ರಿಡ್ ತಳಿಗಳಾದಂಥ KRH 2 ಹೈಬ್ರಿಡ್ ತಳಿಯನ್ನು ಜುಲೈ 3ರಿಂದ 4ನೇ ವಾರದೊಳಗೆ ಬಿತ್ತನೆ ಮಾಡಿ ಆಗಸ್ಟ್ 3ನೇ ವಾರದೊಳಗೆ ನಾಟಿ ಮಾಡ್ಬೋದು. ಇನ್ನು KRH 4 ಅಂತಕ್ಕಂಥ ಹೈಬ್ರಿಡ್ ತಳಿಯನ್ನು ಜುಲೈ 1ರಿಂದ 2ನೇ ವಾರದೊಳಗೆ ಬಿತ್ತನೆ ಮಾಡಿ ಆಗಸ್ಟ್ 1 30ರಿಂದ 35 ಕ್ವಿಂಟಲ್ನಷ್ಟು 1 ಎಕರೆಗೆ ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಈ ಹೈಬ್ರಿಡ್ ತಳಿಗಳು 125ರಿಂದ 135 ದಿನಗಳಲ್ಲಿ ಕಟಾವಿಗೆ ಬರತಕ್ಕಂಥ ತಳಿಗಳಾಗಿವೆ. ಇನ್ನು ಈ ಚೌಳು ಮಣ್ಣಿನ ಪ್ರದೇಶದಲ್ಲೂ ಕೂಡ ಈ ಭತ್ತದ ಬೇಸಾಯವನ್ನು ನಾವು ಮಾಡ್ತಾ ಇದ್ದೇವೆ. ಹೌದು, ಮುಂಗಾರಿನಲ್ಲಿ ಈ ಒಂದು ಪ್ರದೇಶದಲ್ಲಿ ಯಾವ್ಯಾವ ತಳಿಗಳನ್ನು ಬೆಳಕೋಬಹುದು ಅಂತೀರಿ? ಈ ಚೌಳು ಮಣ್ಣಿನ ಪ್ರದೇಶಕ್ಕೆ ಪ್ರಕಾಶ್, ವಿಕಾಸ್, IR 3 0 8 6 4, IR 2 0, ರಾಶಿ, ತೆಲ್ಲಹಂಸ, ಮಂಗಳ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೇವೆ. ಈ ತಳಿಗಳನ್ನು ಜೂನ್ 3ನೇ ವಾರದಿಂದ ಆಗಸ್ಟ್ 2ನೇ ವಾರದವರೆಗೆ ಬಿತ್ತನೆಯನ್ನು ಮಾಡ್ಬೋದು. ಇನ್ನು ಜುಲೈ 3ನೇ ವಾರದಿಂದ ಸೆಪ್ಟೆಂಬರ್ 1ನೇ ವಾರದೊಳಗೆ ನಾಟಿಯನ್ನು ಮುಗಿಸ್ಬೇಕಾಗುತ್ತೆ. ಈ ತಳಿಗಳು 12ರಿಂದ 18 ಕ್ವಿಂಟಲ್ ಇಳುವರಿ ಕೊಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದವೆ. ಇನ್ನು ಈ ಪುಣಜಿ ಭತ್ತದ ಪ್ರದೇಶದಲ್ಲೂ ಕೂಡ ಈ ಭತ್ತವನ್ನು ಬೆಳೀತಾರೆ. ಇದಕ್ಕಾಗಿ ನಾವು ಯಾವ್ಯಾವ ತಳಿಗಳ ಬಳಕೆಯನ್ನು ಮಾಡ್ಕೋಬಹುದು ಅಂತೀರಿ? ಸಾಮಾನ್ಯವಾಗಿ ವಲಯ 5 ಮತ್ತು 6ರ ಕೆಲ ಭಾಗಗಳಲ್ಲಿ ಮೇ ಜೂನ್ ತಿಂಗಳಿನಲ್ಲಿ ಬೀಳ್ತಕ್ಕಂಥ ಮಳೆ ನೀರನ್ನು ಉಪಯೋಗಿಸ್ಕೊಂಡು ಭತ್ತವನ್ನು ಆಗಸ್ಟ್ವರೆಗೆ ಮಳೆಯ ಆಶ್ರಯದಲ್ಲಿ ಬೆಳೆದು ನಂತರ ಬೆಳೆಗೆ ನೀರನ್ನು ಹಾಯಿಸಿ ಕೊಯ್ಲಿನ ತನಕ ನೀರಾವರಿ ಬೆಳೆಯಾಗಿ ಪರಿವರ್ತಿಸ್ಬೋದು. ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜಯ ತಳಿಯನ್ನು ನಾವು ಮೇ ಜೂನ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಶಿಫಾರಸನ್ನು ಮಾಡ್ತೇವೆ. ಈ ತಳಿ ಸುಮಾರು 140ರಿಂದ 145 ದಿನಗಳ ಒಂದು ಕಾಲಾವಧಿಯಲ್ಲಿ 1 ಎಕರೆಗೆ 22ರಿಂದ 24 ಕ್ವಿಂಟಲ್ನಷ್ಟು ಇಳುವರಿಯನ್ನು ಕೊಡುತ್ತೆ. ಈ ತಳಿ ಅಲ್ಲದೇ ರಾಶಿ ಅಂತಕ್ಕಂಥ ಇನ್ನೊಂದು ತಳಿಯನ್ನು ಕೂಡ ಈ ತಳಿ ಸುಮಾರು 120ರಿಂದ 125 ದಿನಗಳವರೆಗೆ ಭೂಮಿನಲ್ಲಿ ಇರುತ್ತೆ ಮತ್ತು ಜುಲೈ ತಿಂಗಳಿನಲ್ಲಿ ಬಿತ್ತನೆಯನ್ನು ಮಾಡಿ 12ರಿಂದ 14 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ಇನ್ನು ಮುಖ್ಯವಾಗಿ ನಾವು ಈ ಸಸಿಗಳನ್ನು ತಯಾರು ಮಾಡಿಕೊಂಡು ಆನಂತರ ನಾಟಿ ಮಾಡ್ತೇವೆ. ಹೌದು, ಅದಕ್ಕಾಗಿ ಸಸಿ ಮಡಿಯನ್ನು ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಈ ಸಸಿ ಮಡಿ ತಯಾರಿಕೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಈ ಸಸಿ ಮಡಿ ತಯಾರಿಕೆಯಲ್ಲಿ 3 ವಿಧಾನಗಳಿದೆ. ಮೊದಲನೇದಾಗಿ ಒಣ ಸಸಿ ಮಡಿ ತಯಾರಿಕೆ, ಎರಡನೇದಾಗಿ ಕೆಸರು ಮಡಿ ತಯಾರಿಕೆ, ಮೂರನೇದಾಗಿ ಡಪೋಗ್ ಸಸಿ ಮಡಿ ತಯಾರಿಕೆ ಅಂತ. ಅಂದರೆ ಈಗ ಮೊದಲಿಗೆ ಈ ಒಣ ಸಸಿ ಮಡಿ ತಯಾರಿಕೆ ಮತ್ತು ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೇನೆ. ಸಸಿ ಮಡಿ ತಯಾರಿಕೆಗೆ ಬೇಕಾದ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿ ಕಳೆ ತೆಗೆದು ನೀರನ್ನು ಹಾಯಿಸಬೇಕು, ಮಟ್ಟ ಮಾಡಬೇಕು, ಏರುಮಡಿಗಳನ್ನು ಮಾಡಬೇಕು. ಸುಮಾರು 1 ಎಕರೆಗೆ ಬೇಕಾದಂಥ ಸಸಿಗಳನ್ನು ತಯಾರಿಸಲಿಕ್ಕೆ 300 ಚದುರ ಮೀಟರ್ ಪ್ರದೇಶದ ಒಂದು ಸಸಿ ಮಡಿ ಪ್ರದೇಶ ಬೇಕಾಗುತ್ತೆ. ಈ 300 ಚದುರ ಮೀಟರ್ ಪ್ರದೇಶದಲ್ಲಿ 25 ಅಡಿ ಉದ್ದದ, 4 ಅಡಿ ಅಗಲದ ಮತ್ತು 4 ಅಂಗುಲ ಎತ್ತರ ಇರತಕ್ಕಂಥ 30 ಸಸಿ ಮಡಿಗಳನ್ನು ತಯಾರಿಸಬೇಕಾಗುತ್ತೆ. ಈ 30 ಸಸಿ ಮಡಿಗಳಿಗೆ 25 ಕೆಜಿಯಷ್ಟು ಬಿತ್ತನೆ ಬೀಜವನ್ನು ಬಿತ್ತಬೇಕಾಗುತ್ತೆ. ಇನ್ನು ಈ ಒಣ ಸಸಿ ಮಡಿನಲ್ಲಿ ನೀರು, ಪೋಷಕಾಂಶ ಮತ್ತು ಕಳೆ ನಿರ್ವಹಣೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರ? ಪ್ರತಿ 300 ಚದುರ ಮೀಟರ್ ಸಸಿ ಮಡಿಗೆ ಸುಮಾರು 750 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು, ಅದರ ಜೊತೆಗೆ 5.85 ಕಿಲೋಗ್ರಾಂ ಯೂರಿಯಾವನ್ನು ಮತ್ತು 8.4 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟನ್ನು ಹಾಗೂ 2.25 ಕಿಲೋಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಹಾಕಬೇಕಾಗುತ್ತೆ. ಪ್ರತಿದಿನ 2ರಿಂದ 3 ಬಾರಿ ತಪ್ಪದೇ ನೀರನ್ನು ಚಿಮ್ಸ್ಬೇಕಾಗುತ್ತೆ. ಇನ್ನು ಬಿತ್ತನೆ ಮಾಡಿದ 24 ಗಂಟೆಯೊಳಗಡೆ

ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಶಿಫಾರಸು ಮಾಡಿದ ರಸಗೊಬ್ಬರವನ್ನು ಕೊಡೋದು ಮತ್ತು ವೈಜ್ಞಾನಿಕವಾಗಿ ನೀರಾವರಿ ಪದ್ಧತಿಯನ್ನು ಮತ್ತು ನೀರನ್ನು ಉಪಯೋಗಿಸೋದ್ರಿಂದ, ನಾಟಿಗೆ ಮುನ್ನ ಸಸಿಗಳ ತುದಿ ಗರಿಯನ್ನು ಕತ್ತರಿಸೋದ್ರಿಂದಲೂ ಕೂಡ ಕೆಲವೊಂದು ಕೀಟಗಳನ್ನು ಹತೋಟಿಗೆ ತರಬಹುದು. ಈ ಎಲ್ಲ ಪದ್ಧತಿಗಳ ಜೊತೆಗೆ ಈ ಸೂಕ್ತ ಕೀಟನಾಶಕಗಳನ್ನು ಕೂಡ ಬಳಕೆ ಮಾಡಿ ನಾವು ಸಮಗ್ರವಾಗಿ ಕೀಟಗಳ ನಿರ್ವಹಣೆಯನ್ನು ಮಾಡಬಹುದು. ಇನ್ನು ಈ ರೋಗಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಭತ್ತದಲ್ಲಿ ಮುಖ್ಯವಾಗಿ ದುಂಡಾಣು ಅಂಗಮಾರಿ ರೋಗ, ಈ ರೋಗವನ್ನು ನಾವು ಸ್ಟ್ರೆಪ್ಟೋಸೈಕ್ಲಿನ್ 0.5 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ, 25 ಗ್ರಾಂ ರಾಸಾಯನಿಕವನ್ನು 50 ಲೀಟರ್ ನೀರಿನಲ್ಲಿ ಕರಗಿಸಿ, 25 ಕೆಜಿ ಬಿತ್ತನೆ ಬೀಜವನ್ನು 24 ಗಂಟೆಗಳ ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ನಾಟಿ ಮಾಡಿದ 25 ಮತ್ತು 50ನೇ ದಿನದಲ್ಲಿ ಸುಮಾರು 200 ಲೀಟರ್ ದ್ರಾವಣವನ್ನು ಉಪಯೋಗಿಸಿ ಮತ್ತು ಕಾಳು ಕಟ್ಟುವಾಗಲೂ ಕೂಡ ಈ ಒಂದು ರೋಗದ ಬಾಧೆ ಇದ್ದಲ್ಲಿ ಮತ್ತೆ 200 ಲೀಟರ್ ದ್ರಾವಣವನ್ನು ಸಿಂಪರಣೆ ಮಾಡಿ ಹತೋಟಿಗೆ ತರಬಹುದು. ಇನ್ನು ಇದರ ಜೊತೆಗೆ ಬೆಂಕಿ ರೋಗ ಅಥವಾ ಕುತ್ತಿಗೆ ರೋಗಕ್ಕೆ ಕಾರ್ಬನ್ ಡೈಸಿಮ್ 50 WP 4 ಗ್ರಾಂನಷ್ಟು ಅಥವಾ ಟ್ರೈಸೈಕ್ಲಜೋಲ್ 75 WP 0.6 ಗ್ರಾಂನಷ್ಟು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಎಡಿಫಿನ್ ಫಾಸ್ 50 EC 1 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಅಥವಾ ಕಿಟಾಜಿನ್ 48 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬಿತ್ತನೆಯಾದ 10ರಿಂದ 12 ದಿನಗಳ ಅಂತರದಲ್ಲಿ 50 ಲೀಟರ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ನಾಟಿ ಮಾಡಿದ 20ರಿಂದ 25 ದಿನಗಳ ನಂತರ ರೋಗ %5 ಜಾಸ್ತಿ ಇದ್ದಲ್ಲಿ 200 ಲೀಟರ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಮತ್ತೆ ಹೂ ಬಿಡುವುದಕ್ಕೆ ಮುಂಚಿತವಾಗಿ ಹಾಗೂ ಅಗತ್ಯವಿದ್ದರೆ 10ರಿಂದ 12 ದಿನಗಳ ನಂತರ ಮತ್ತೆ 200 ಲೀಟರ್ ದ್ರಾವಣವನ್ನು ಉಪಯೋಗಿಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಈ ಭತ್ತದ ಬೆಳೆನಲ್ಲಿ ಕೊಯ್ಲಿನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಭತ್ತದಲ್ಲಿ ಸುಮಾರು %70 ಕಾಳುಗಳು ಈ ಒಂದು ಹಳದಿ ಬಣ್ಣಕ್ಕೆ ತಿರುಗಿದಾಗ ಅದು ಮಾಗಿದೆ ಅಂತಕ್ಕಂಥ ಒಂದು ವಿಚಾರ, ಆವಾಗ ಕೊಯ್ಲನ್ನು ಪ್ರಾರಂಭ ಮಾಡಬಹುದು. ಇನ್ನು ಕೊಯ್ಲು ಮಾಡಿದ ತಕ್ಷಣ ಕಾಳನ್ನು ಬೇರ್ಪಡಿಸಬೇಕಾಗುತ್ತೆ. ಈ ಬೇರ್ಪಡಿಸಿದಂಥ ಕಾಳುಗಳನ್ನು ಸಾಮಾನ್ಯವಾಗಿ 4ರಿಂದ 6 ಗಂಟೆಗಳಿಂದ ಹೆಚ್ಚಾಗಿ ಬಿಸಿಲಿನಲ್ಲಿ ಒಣಗಿಸಬಾರ್ದು. ಒಂದೇ ಸಮನೆ 4ರಿಂದ 6 ಗಂಟೆ ಬಿಸಿಲಿನಲ್ಲಿ ಒಣಗಿಸಿದ್ದೇ ಆದರೆ ಆ ಒಂದು ಅಕ್ಕಿ ನುಚ್ಚಾಗ್ತಕ್ಕಂಥ ಪರಿಸ್ಥಿತಿ ಜಾಸ್ತಿ ಇರುತ್ತೆ. ಸತತವಾಗಿ ಒಣಗಿಸಬಾರ್ದು. ಹೌದು, ಬಿಟ್ಟು ಒಣಗಿಸ್ಬೇಕಾಗತ್ತೆ ಅಂತೀರಿ. ಹೌದು. ಇನ್ನು ಈ ಭತ್ತದಲ್ಲಿ ಯಾಂತ್ರೀಕೃತ ಬೇಸಾಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಭತ್ತದಲ್ಲಿ ಸುಮಾರು %11 ಕೂಲಿ ಆಳುಗಳನ್ನು ನಾವು ಭೂಮಿ ಕೆಸರು ಮಾಡಲಿಕ್ಕೆ ಬಳಸ್ತೇವೆ. %38 ಕೂಲಿ ಆಳುಗಳನ್ನು ನಾಟಿ ಮಾಡಲಿಕ್ಕೆ ಬಳಸ್ತೇವೆ. %19 ಕೂಲಿ ಆಳುಗಳನ್ನು ಕಳೆ ತೆಗಿಲಿಕ್ಕೆ ಬಳಸ್ತೇವೆ. %20 ಕೂಲಿ ಆಳುಗಳನ್ನು ಕಟಾವು ಮಾಡಲಿಕ್ಕೆ ಬಳಸ್ತೇವೆ. ಮತ್ತು %12 ಕೂಲಿ ಆಳುಗಳನ್ನು ಈ ಒಕ್ಕಣೆ ಕಾರ್ಯಕ್ಕೆ ಉಪಯೋಗಿಸ್ತೇವೆ. ಇತ್ತೀಚಿನ ದಿನಗಳಲ್ಲಿ ಈ ಕೂಲಿ ಆಳುಗಳ ಲಭ್ಯತೆ ಬಹಳ ಕಡಿಮೆ ಇದೆ ಮತ್ತು ಅದರ ಒಂದು ವೆಚ್ಚ ಕೂಡ ಜಾಸ್ತಿ ಇರೋದ್ರಿಂದ ಈ ಒಂದು ಯಾಂತ್ರೀಕೃತ ಬೇಸಾಯ ಅನಿವಾರ್ಯವಾಗಿದೆ. ಹೌದು. ಇನ್ನು ಈ ಭತ್ತದಲ್ಲಿ ಈ ಸಸಿಗಳನ್ನು ನಾಟಿ ಮಾಡುವಂಥ ಯಂತ್ರಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಚೈನಾ ಮಾದರಿಯ ಭತ್ತದ ಸಸಿ ನಾಟಿ ಮಾಡುವ ಯಂತ್ರ, ಈ ಒಂದು ಯಂತ್ರ ಚಾಪೆ ಮಾದರಿಯಲ್ಲಿ ಮಡಿಯಲ್ಲಿ ಬೆಳೆದಂಥ ಸುಮಾರು 17ರಿಂದ 25 ದಿನಗಳ ಸಸಿಗಳನ್ನು 10 ಅಂಗುಲ ಅಂತರದ 8 ಸಾಲುಗಳಲ್ಲಿ ಸಸಿಯಿಂದ ಸಸಿಗೆ ನಿಗದಿಪಡಿಸಿದಂಥ ಅಂತರದಲ್ಲಿ ಚಾಲಕ ಮತ್ತು 2 ಆಳುಗಳ ಸಹಾಯದಿಂದ 1 ದಿನಕ್ಕೆ 8.5ರಿಂದ 8.75 ಎಕರೆಯಲ್ಲಿ ನಾಟಿಯನ್ನು ಮಾಡಬಹುದು. ಇನ್ನು ಕೊರಿಯನ್ ಭತ್ತದ ಸಸಿ ನಾಟಿ ಮಾಡತಕ್ಕಂಥ ಯಂತ್ರವನ್ನು ನಾವು ತಗೊಂಡ್ರೆ ಈ ಯಂತ್ರವು ಚಾಪೆ ಮಾದರಿ ಮಡಿಯಲ್ಲಿ ಬೆಳೆಸಿದಂಥ ಸುಮಾರು 17ರಿಂದ 25 ದಿನಗಳ ವಯಸ್ಸಿನ ಭತ್ತದ ಸಸಿಗಳನ್ನು 1 ಅಡಿ ಅಂತರದ 4 ಸಾಲುಗಳಲ್ಲಿ ಸಸಿಯಿಂದ ಸಸಿಗೆ ನಿಗದಿಪಡಿಸಿದಂಥ ಅಂತರದಲ್ಲಿ ಚಾಲಕ ಮತ್ತು 2 ಆಳುಗಳ ಸಹಾಯದಿಂದ 1 ದಿನಕ್ಕೆ 8.5ರಿಂದ 8.75 ಎಕರೆಯಷ್ಟು ಪ್ರದೇಶದಲ್ಲಿ ನಾಟಿಯನ್ನು ಮಾಡಬಹುದು. ಇನ್ನು ಈ ಭತ್ತವನ್ನು ಕಟಾವು ಮಾಡುವಂಥ ಯಂತ್ರಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಭತ್ತವನ್ನು ಕಟಾವು ಮಾಡಲಿಕ್ಕೆ ರೀಪರ್ ಅಂತಕ್ಕಂಥ ಒಂದು ಉಪಕರಣ, ಈ ಉಪಕರಣವನ್ನು ಪವರ್ ಟಿಲ್ಲರ್ ಮುಂಭಾಗದಲ್ಲಿ ಜೋಡಿಸಿ ಭತ್ತದ ಪೈರನ್ನು ಕಟಾವು ಮಾಡಬಹುದು. ಈ ಯಂತ್ರವು 1 ಸಲಕ್ಕೆ 3.5 ಅಡಿ ಅಗಲದಲ್ಲಿ ಭತ್ತದ ಪೈರನ್ನು ಕಟಾವು ಮಾಡುತ್ತೆ. ಚಾಲಕ ಮತ್ತು ಎರಡು ಕಾರ್ಮಿಕರ ಸಹಾಯದಿಂದ ಸುಮಾರು 8 ಎಕರೆ ಪ್ರದೇಶದಲ್ಲಿ ನಿಂತ ಫಸಲನ್ನು ನಾವು ಒಂದು ದಿವಸದಲ್ಲಿ ಕಟಾವು ಮಾಡಬಹುದು. ಇನ್ನು ಯಂತ್ರಚಾಲಿತ ಭತ್ತ ಕಟಾವು ಮಾಡುವ ಇನ್ನೊಂದು ಯಂತ್ರ, ಈ ಯಂತ್ರವು ಒಂದು ಸಲಕ್ಕೆ 3-3.5 ಅಡಿ ಅಗಲದ ಭತ್ತದ ಪೈರನ್ನು ಕಟಾವು ಮಾಡಿ ನೆಲದ ಮೇಲೆ ಸಮವಾಗಿ ಜೋಡಿಸುತ್ತೆ. ಚಾಲಕ ಮತ್ತು ಎರಡು ಕಾರ್ಮಿಕರ ಸಹಾಯದಿಂದ ಸುಮಾರು 8 ಎಕರೆ ಪ್ರದೇಶದಲ್ಲಿ ನಿಂತ ಫಸಲನ್ನು ನಾವು ಕಟಾವು ಮಾಡಬಹುದು. ಇನ್ನು ಭತ್ತದ ಒಕ್ಕಣೆ ಮಾಡುವಂಥ ಯಂತ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬಹು ಬೆಳೆ ಒಕ್ಕಣೆ ಮಾಡತಕ್ಕಂಥ ಯಂತ್ರವನ್ನು ಹಲವಾರು ಹೊಂದಾಣಿಕೆಗಳನ್ನು ಮಾಡಿಕೊಂಡು ಭತ್ತದ ಒಕ್ಕಣೆಯನ್ನು ಕೂಡ ನಾವು ಮಾಡಬಹುದು. ಹೊಂದಾಣಿಕೆ ಮಾಡಬೇಕಾದ ಭಾಗಗಳೆಂದರೆ ಈ ಡ್ರಮ್ ತಿರುಗಿಕೆಯನ್ನು 800-850 RPM ಹಾಗೂ ಡ್ರಮ್ ಮತ್ತು ಕಾನ್ಕೇವ್ ಮಧ್ಯದ ಜಾಗವನ್ನು 25-30 mm ಅಂತರದಲ್ಲಿ ಜೋಡಿಸಿ ಒಕ್ಕಣೆಯನ್ನು ಮಾಡಲಿಕ್ಕೆ ಯಂತ್ರವನ್ನು ಬಳಸಬಹುದು. ಒಟ್ಟಾರೆಯಾಗಿ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರ? ಒಟ್ಟಾರೆ ಭತ್ತದಲ್ಲಿ ಸುಸ್ಥಿರವಾದಂಥ ಉತ್ತಮವಾದಂಥ ಇಳುವರಿಯನ್ನು ಪಡೆಯಬೇಕಾದ್ರೆ ಉತ್ತಮ ಮತ್ತು ಸೂಕ್ತವಾದಂಥ ತಳಿಯ ಆಯ್ಕೆ, ಕಾಲಕ್ಕೆ ಸರಿಯಾಗಿ ಸಸಿ ತಯಾರಿಕೆ ಮತ್ತು ನಾಟಿಯನ್ನು ಮಾಡೋದು, ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಶಿಫಾರಸು ಮಾಡಿದಂಥ ರಸಗೊಬ್ಬರಗಳ ಬಳಕೆ, ಕೀಟ ಕಳೆ ಮತ್ತು ರೋಗಗಳ ನಿಯಂತ್ರಣ ಮಾಡಿ ಯಾಂತ್ರೀಕೃತ ಬೇಸಾಯವನ್ನು ಮಾಡಿ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು. ರೈತ ಬಾಂಧವರೇ, ತಮಗೆ ಈ ಮುಂಗಾರಿಗೆ ಸಂಬಂಧಪಟ್ಟ ಹಾಗೆ ಭತ್ತದ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಿ ಕೆ ರಾಮಚಂದ್ರಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9449-386-449. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9449-386-449. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರಪ್ಪ ಅವರೇ, ತಾವಿದುವರೆಗೂ ಈ ಮುಂಗಾರು ಹಂಗಾಮಿಗೆ ಭತ್ತದ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇಲ್ಲಿಗೆ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಉಮಂಗ್.